ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಯೋಗ ತರಬೇತಿ. ರಾಜ್ಯದ ಕರಾವಳಿ ಘಟ್ಟ ಪ್ರದೇಶಗಳಲ್ಲಿ ತೀವ್ರ ಮಳೆ, ಸಂಚಾರ ಅಸ್ತವ್ಯಸ್ತ. ಹಾಗೂ ಭಾರಿ ಮಳೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆ ವಿಶಾಲ್ ಇದನ್ನಲ್ಲ, ಅವನ್ನೆಲ್ಲ ಸರಿಯಾಗಿ ನಡೆಯುತ್ತೆ. ನಿನ್ನೆ ಅವನ ಬ್ಯಾಂಕ್ ಅಕೌಂಟ್ ನಲ್ಲಿ 15,000 ರೂಪಾಯಿ ಫ್ರಾಡ್ ಆಯ್ತು ಗೊತ್ತಾ. ಆದ್ರೆ ಅವನಿಗೆ ಟೆನ್ಷನ್ ಇಲ್ಲ ನೋಡು. ಟೆನ್ಷನ್ ಯಾಕೆ, ನನ್ನ ತಪ್ಪೇನೂ ಇರಲಿಲ್ಲ. ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ, ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ. ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTPಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆಕಾಶವಾಣಿ ಹಾಸನ FM. ಕೃಷಿ ರಂಗ ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನ 2025 ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಇದೀಗ. ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ಈಗ ಕೆಲವು ಜಾಹೀರಾತುಗಳು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನ 2025 ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಸನದ ಕಂದಲಿ ಸಮೀಪದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ June 12 ಗುರುವಾರದಂದು ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನ 2025 ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ, ನವದೆಹಲಿಯ ಕೃಷಿ ಅನುಸಂಧಾನ ಪರಿಷತ್ತು, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಹಾಸನ ಹಾಗೂ ವಿವಿಧ ಕೃಷಿ ಸಂಶೋಧನಾ ಕೇಂದ್ರಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಈ ಸಮಾರಂಭದಲ್ಲಿ ಕೃಷಿ ಸಂಬಂಧಿತ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ರಾಜೇಗೌಡ ಅವರು ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಳೆದ 15 ದಿವಸಗಳಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಕೇಂದ್ರದ ವಿಜ್ಞಾನಿಗಳು ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ತೆರಳಿ ಮುಂಗಾರು ಹಂಗಾಮಿಗೆ ಪೂರಕವಾಗಿರುವ ತಾಂತ್ರಿಕ ಮಾಹಿತಿಯನ್ನು ಯಶಸ್ವಿಯಾಗಿ ನೀಡಿದ್ದು, ಕೃಷಿಕರು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. June 12 ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪೂರ್ವ ಮುಂಗಾರು ಹಂಗಾಮು ಅಂತ ನಡೆಯುತ್ತೆ ಪ್ರತಿ ವರ್ಷ. ಯಾಕೆ ಈ ಪೂರ್ವ ಮುಂಗಾರು ಹಂಗಾಮನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಈ ದಿನ ತಮಗೆ ಬೇಕಾದಂತಹ ಸುಧಾರಿತ ಬೀಜಗಳನ್ನ, ಸುಧಾರಿತ ತೋಟಗಾರಿಕಾ ಸಸಿಗಳನ್ನ, ಸುಧಾರಿತ ಕೋಳಿ ಮರಿಗಳನ್ನ, ಈ ವರ್ಷ ಕೋಳಿ ಮರಿಗಳು ಸಹ ಸೇರ್ಕೊಂಡಿದೆ, ಹೊಸದಾಗಿ ಎಲ್ಲೂ ಸ್ಥಳೀಯವಾಗಿ ಸಿಗದಂತಹ ತಳಿಗಳು ಮತ್ತು ಗಿಡಗಳನ್ನ ಇಲ್ಲಿ ತಂದು ಮಾರಾಟ ಮಾಡಬೇಕು. ಅದರ ಜೊತೆಗೆ ಈಗ ಮುಂಗಾರು ಸ್ಟಾರ್ಟ್ ಆಗ್ತಾ ಇರ್ತದೆ, ಕೆಲವು ತೊಂದರೆಗಳಿರ್ತವೆ ನಿಮ್ಗೆ, ಅದಕ್ಕೆ ಬೇಕಾದಂತಹ ತಾಂತ್ರಿಕತೆಯನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿರೋದು. ನಾವು ಸ್ಟಾರ್ಟ್ ಮಾಡಿರೋ ಉದ್ದೇಶ ನಿಮಗೆ ಬೇಕಾದಂತ ತಾಂತ್ರಿಕ ಮಾಹಿತಿ ಈ ಮುಂಗಾರಿಗೆ. ಎರಡನೇದು ಸುಧಾರಿತ ಬೀಜ ತಳಿಗಳು ಮತ್ತೆ ತೋಟಗಾರಿಕಾ ಸಸಿಗಳು ಹಾಗೆ ಕೋಳಿ ಮರಿಗಳು ಇಷ್ಟು ಸಹ ಈ ಸರಿ ಲಭ್ಯ ಇದೆ. ತಾವು ಯಾರು ಆಸಕ್ತಿ ಇರ್ತಾರ ತಾವು ತಗೊಂಡು ಹೋಗ್ಬೋದು. ಜೊತೆಗೆ ಇಲ್ಲಿ ಎಲ್ಲ ವಿಜ್ಞಾನಿಗಳು ಇರ್ತಾರೆ, ನಿಮ್ಗೆ ವಿಜ್ಞಾನಿಗಳಿರ್ತಾರೆ, ಇಲಾಖೆ ಅಧಿಕಾರಿಗಳಿರ್ತಾರೆ, ನಿಮ್ಗೆ ಯಾವ ಪ್ರಶ್ನೆ ಬೇಕಾದ್ರೂ ಕೇಳಿ ಉತ್ತರವನ್ನ ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಪೂರ್ವ ಮುಂಗಾರು ಹಂಗಾಮನ್ನ ಕಳೆದ 3 ವರ್ಷಗಳಿಂದ ನಾವು ಇದನ್ನ ಆಚರಿಸ್ಕೊಂಡು ಬರ್ತಾ ಇದೀವಿ. ಈ ಸಾರಿ ಕೇಂದ್ರ ಸರ್ಕಾರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದನ್ನ ಪ್ರಾರಂಭಿಸಿದೆ. ನಾವು 29 ರಿಂದ June 12 ಆಯ್ದ ಹಳ್ಳಿಗಳಿಗೆ ಹೋಗಿ ತಾಂತ್ರಿಕ ಮಾಹಿತಿಯನ್ನ ರೈತರಿಗೆ ಕೊಟ್ಟು ಬಂದಿದ್ದೀವಿ. ಇದು ಕೊನೆಯ ದಿನ ಸಮಾರೋಪ ಸಮಾರಂಭವನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವೆರಡನ್ನು ಸಹ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಈಗ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ಹೇಳಬೇಕು ಅಂತಂದ್ರೆ, ಇಡೀ ದೇಶದಲ್ಲಿ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ 166 ಸಂಶೋಧನಾ ಕೇಂದ್ರಗಳ ವಿಜ್ಞಾನಿಗಳು ಸೇರಿ 2170 ತಂಡಗಳನ್ನ ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಳೆದ 15 ದಿನಗಳಿಂದ ಇಡೀ ದೇಶದಲ್ಲಿ. ಹಾಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡೋ ರೀತಿಯೇ ಇಡೀ ದೇಶದಲ್ಲಿ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡಿ ರೈತ ಬಾಂಧವರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಇದು ಕೊನೆಯ ದಿನ. ಈ ಒಂದು ಉದ್ದೇಶ ಏನಂತಂದ್ರೆ, ನಿಮಗೆ ಮಾಹಿತಿ ಸಿಗಬೇಕು, ಪೂರ್ವಕವಾದ ಪರಿಕರಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಓಆರ್ ನಟರಾಜ್ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ಹಾಲು ಉತ್ಪಾದನೆಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿಕೊಂಡಿದ್ದು, ಸ್ವಚ್ಛ ಹಾಗೂ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವ ಸವಾಲು ನಮ್ಮ ಕೃಷಿಕರ ಮುಂದಿದೆ. ಹೈನುಗಾರರು ಸ್ವಚ್ಛ ಹಾಲು ಉತ್ಪಾದನೆಗೆ ಆದ್ಯತೆಯನ್ನು ನೀಡಬೇಕು ಎಂದು ಅವರು ಹೇಳಿದರು. ಜಾನುವಾರುಗಳನ್ನು ಬಾಧಿಸುವ ವಿವಿಧ ರೋಗಗಳ ಬಗ್ಗೆ ಪಶುಪಾಲಕರು ಮಾಹಿತಿ ತಿಳಿದುಕೊಂಡು ಜಾಗೃತಿ, ಸೂಕ್ತ ಕಾಲದಲ್ಲಿ ಲಸಿಕೆ ಕೊಡಿಸುವ ಮೂಲಕ ತಮ್ಮ ಜಾನುವಾರುಗಳನ್ನು ಕಾಪಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಪಶುಸಂಗೋಪನೆ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅನ್ನೋದು ಅಷ್ಟೇ ಹೇಳ್ತೀನಿ. ಯಾಕೆಂದ್ರೆ ಅನೇಕ ವೈಜ್ಞಾನಿಕ ವಿಧಾನಗಳನ್ನು ಯಾವ ರೀತಿ ಹೈನುಗಾರಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಮತ್ತೆ ಕುರಿ ಆಡು ಹಂದಿ ಸಾಕಾಣಿಕೆ ಮಾಡೋದು, ಇದನ್ನೆಲ್ಲ ನಾವು ತಿಳ್ಕೊಂಡಿರ್ತೀವಿ ಅನೇಕ ಕಾರ್ಯಕ್ರಮಗಳಲ್ಲಿ. ಎಲ್ಲಿ ನಷ್ಟ ಮಾಡ್ಕೊತಾ ಇದೀವಿ ಹೈನುಗಾರಿಕೆನಲ್ಲಿ, ನಮಗೆ ಅರಿವಿಲ್ಲದಾಗೇನೆ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡೋದ ಕಡೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಸ್ವಲ್ಪ ಜನ ಮಾಡ್ತಾ ಇರ್ಬೋದು, ಅದರಿಂದ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸಿಗ್ತಾ ಇಲ್ಲ, ಹಾಗಾಗಿ ಒಳ್ಳೆ ಬೆಲೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾವ ಕಾಲದಲ್ಲಿ ಯಾವ್ಯಾವ ರೋಗ ಬರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಜಾನುವಾರುಗಳು ರೋಗಗಳಿಗೆ ತುತ್ತಾಗಿ ಅದರಿಂದ ನಷ್ಟ ಅನುಭವಿಸೋದು, ಮತ್ತೆ ನಮಗೆ ಕಣ್ಣಿಗೆ ಕಾಣದಲ್ಲ ಇರುವಂತದ್ದು ಅಂತಂದ್ರೆ ಜಂತು ಹುಳಗಳ ಬಾಧೆ. ಜಂತು ಬಾಧೆಗೆ ಸರಿಯಾದ ಸಮಯದಲ್ಲಿ ನಾವು ಔಷಧಿನ ಹಾಕ್ತಲೇ ಇರೋದು ಅಂತ ಹೇಳ್ತಾ, ಮತ್ತೆ ಈ ಹಾಲಿನ ಒಳ್ಳೆಯ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ತಾ ಇಲ್ಲ ಅಂತಂದ್ರೆ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಶುದ್ಧ ಹಾಲು ಉತ್ಪಾದನೆ. ಅದು ಬೆಳಿಗ್ಗೆ ಇರುತ್ತೆ, ಅದರಲ್ಲಿ ಏನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಕಣ್ಣಿಗೆ ಕಾಣದಲ್ಲೇ ಇರುವಂತ ಅನೇಕಾರು ರೋಗಾಣುಗಳಿರ್ಬೋದು, ಕಲ್ಮಶಗಳಿರ್ಬೋದು, ಇವೆಲ್ಲ ಸೇರ್ಕೊಂತಾ ಇರುತ್ತೆ. ಇದರಿಂದ ಹೇಳಿ ಗುಣಮಟ್ಟದ ಹಾಲನ್ನು ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋದಿಲ್ಲ. ಈ ಗುಣಮಟ್ಟದ ಹಾಲನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಆದಷ್ಟು ಕೊಟ್ಟಿಗೆಗಳನ್ನು ಇದು ಸ್ವಚ್ಛವಾಗಿಡೋದು, ಹಾಲು ಕರಿಬೇಕಾದ್ರೆ ಹಸುವನ್ನು ಸ್ವಚ್ಛಗೊಳಿಸಿ ಈ ಕೆಚ್ಚಲನ್ನು ಚೆನ್ನಾಗಿ ತೊಳೆದು ಒರೆಸಿ ಮತ್ತೆ ಹಾಲು ಕರೆಯುವಂಥ ವ್ಯಕ್ತಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಹಾಲನ್ನು ಕರಿಬೇಕು. ಹಾಲು ಕರೆದ ಮೇಲೆ ಮತ್ತೆ ಕೆಚ್ಚಲನ್ನು ತೊಳಿಬೇಕು. ಮತ್ತೆ ರೋಗ ನಿರೋಧಕ ದ್ರಾವಣಗಳು ಬರ್ತವೆ, ಅವೇನು ವಿಷಕಾರಿ ಅಲ್ಲದೆಲ್ಲ ಇರುವಂಥ ದ್ರಾವಣಗಳಲ್ಲಿ ಕೆಚ್ಚಲನ್ನು ಹಾಕಿ ನಾವು ಮತ್ತೆ ಕರೆಯೋವರೆಗೂ ಅದರೊಳಗಡೆ ಯಾವುದು ರೋಗಾಣುಗಳು ಹೋಗದಾಗಿ ನೋಡ್ಕೊಳುತ್ತೆ. ಅದೊಂದು ಈ ಕಾಲ್ಬಾಯಿ ಜ್ವರದ ಲಸಿಕೆಯನ್ನು ತಮಗೆಲ್ಲ ಗೊತ್ತೇ ಇದೆ. 6 ತಿಂಗಳಿಗೊಮ್ಮೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮದ ತರ ಉಚಿತವಾಗಿ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಆಗ್ತಾ ಇದ್ದಾರೆ. ಇದನ್ನ ತಪ್ಪದೇ ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಈ ಕಾಲ್ಬಾಯಿ ಜ್ವರ ರೋಗ ಬಂತು ಅಂದ್ರೆ ಅಷ್ಟು ನಷ್ಟ ರೈತನಿಗೆ ಮಾಡುತ್ತೆ. ಈಗ ಚರ್ಮಗಂಟು ರೋಗ, ಚಪ್ಪೆ ರೋಗ, ಗಟ್ಲು ಬೇನೆ ಇವೆಲ್ಲದಕ್ಕೂ ಲಸಿಕೆ ಹೇಳ್ತೀವಿ. ನಾವು ಈ ರೋಗನೂ ತಡೆಗಟ್ತಾ ಒಳ್ಳೆ ಮೇವನ್ನು ಕೊಡ್ತಾ ಒಳ್ಳೆ ಲಾಭನ ಗಳಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿದು. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ರಾಷ್ಟ್ರೀಯ ಬೀಜೋತ್ಪಾದನೆ ಯೋಜನೆಯ ವಿಜ್ಞಾನಿ ಡಾಕ್ಟರ್ ರಮಣಪ್ಪ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕಳೆದ 15 ದಿವಸಗಳಿಂದ ಹಮ್ಮಿಕೊಂಡಿದ್ದ ಆಂದೋಲನ ಯಶಸ್ವಿಯಾಗಿದ್ದು, ಬೀಜಗಳ ಮಹತ್ವ ಹಾಗೂ ಅವುಗಳ ಪ್ರಾಮುಖ್ಯತೆಯನ್ನು ಕೃಷಿಕರಿಗೆ ತಿಳಿಸಲಾಗಿದೆ. ಬಿತ್ತನೆ ಬೀಜ ಕುರಿತ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಒಳ್ಳೆಯ ಪ್ರತಿಫಲವನ್ನು ಕೃಷಿಕರು ಪಡೆದುಕೊಳ್ಳಬಹುದು ಎಂದು ಅವರು ಹೇಳಿದರು. ರೈತರು ಕೃಷಿ ಮಾಡಲಿಕ್ಕೆ ಬೀಜ ಪರಿಕರಗಳನ್ನು ಸಿದ್ಧಪಡಿಸಿಕೊಳ್ಳುವ ಒಂದು ಕಾರ್ಯಕ್ರಮದಲ್ಲಿ ತಾಂತ್ರಿಕ ಮಾಹಿತಿ ಕೂಡ ಹೆಚ್ಚು ಮುಖ್ಯವಾದ ಅಂಶ ಆಗುತ್ತೆ. ಆ ತಾಂತ್ರಿಕ ಮಾಹಿತಿಯನ್ನ ಕೃಷಿ ಚಟುವಟಿಕೆಗಳು ಶುರು ಆಗೋದ್ರ ಮುಂಚೆನೆ ನೀಡಿದ್ದೆ ಆದ್ರೆ ಅದರ ಉಪಯೋಗ ಹೆಚ್ಚಿನದಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕೃಷಿ ಆಂದೋಲನ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ನಾವು ಉತ್ತಮ ಗುಣಮಟ್ಟದ ಬೀಜವನ್ನ ನಾವು ಉಪಯೋಗಿಸಿದ್ದಾದ್ರೆ ನಾವು ಏನು ಕೃಷಿಗೋಸ್ಕರ ಉಪಯೋಗಿಸ್ತೀವೋ ಆ ಎಲ್ಲ ಪರಿಕರಗಳು ಉತ್ತಮ ಮಟ್ಟಿಗೆ ನಾವು ಬಳಕೆ ಮಾಡ್ಕೋಬಹುದು, ಅದರಿಂದ ಹೆಚ್ಚು ಉಪಯೋಗ ಪಡ್ಕೊಳ್ಬಹುದು. ನಿಮ್ಗೆ ಯಾವ ತಳಿಯ ಬೀಜ ಬೇಕು ಅಂದ್ರೆ ಇದುವರೆಗೂ ನಾವು ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಇರ್ಬೋದು, ರಾಜ್ಯ ಬೀಜ ನಿಗಮ ಅಥವಾ ರಾಷ್ಟ್ರೀಯ ಬೀಜ ನಿಗಮ ಇವೆಲ್ಲ ಸಂಸ್ಥೆಗಳು ಬಿತ್ತನೆ ಬೀಜವನ್ನು ಸರಬರಾಜು ಮಾಡ್ತಿದ್ವು ರೈತ ಸಂಪರ್ಕ ಕೇಂದ್ರದ ಮೂಲಕ. ಈ ಎರಡು ಸಂಸ್ಥೆಗಳ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೂಡ ಸೇರಿಕೊಂಡು ಗುಣಮಟ್ಟದ ಬೀಜೋತ್ಪಾದನಾ ಕಾರ್ಯಕ್ರಮ ಹಮ್ಮಿಕೊಳ್ತಿದೆ. ಕೃಷಿ ಸಂಶೋಧನಾ ಕೇಂದ್ರಗಳ ಮುಖಾಂತರ ನಾವು ಬೀಜೋತ್ಪಾದನೆ ಕೈಗೊಳ್ತೀವಿ. ಅದರ ಜೊತೆಗೆ ಆಸಕ್ತಿ ಇಲ್ಲದ ರೈತರು ಯಾರೆಲ್ಲ ಮುಂದೆ ಬಂದು ನಾವು ಗುಣಮಟ್ಟದ ಬೀಜೋತ್ಪಾದನಾ ಕಾರ್ಯಕ್ರಮ ಹಮ್ಮಿಕೊಂಡು ತಗೊಂಡು ನಾವು ಕೂಡ ಬೀಜ ಸರಬರಾಜು ಮಾಡ್ತೀವಿ ಅನ್ನೋದಾದ್ರೆ ಬೀಜೋತ್ಪಾದನೆ ಮಾಡಿದಂತ ಬೀಜವನ್ನು ನಾವು ಅದಕ್ಕೇನು ಇಷ್ಟೇ ಪ್ರಮಾಣ ಇರಬೇಕು ಅಂತೇನಿಲ್ಲ, ಎಷ್ಟೇ ಕ್ವಾಂಟಿಟಿ ಇದ್ರು ಅದನ್ನ ನಾವು 15-20% ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರ ಕೊಟ್ಟು ಖರೀದಿ ಮಾಡ್ತೀವಿ. ಹಾಗಾಗಿ ಯಾವುದೇ ಒಂದು ಬೆಳೆ ಭತ್ತ ಇರ್ಬೋದು, ರಾಗಿ ಇರ್ಬೋದು, ತೊಗರಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಅಲಸಂದೆ, ಅವರೆ, ಉದ್ದು, ಹೆಸರುಕಾಳು, ಸೂರ್ಯಕಾಂತಿ, ಶೇಂಗಾ, ಈ ಎಲ್ಲಾ ಬೆಳೆಗಳಲ್ಲಿ ನಾವು ಬೀಜೋತ್ಪಾದನೆ ಕೈಗೊಂಡು ರೈತರಿಂದ ನಾವು ಖರೀದಿ ಮಾಡಿ ಮತ್ತೆ ರೈತರಿಗೆ ಸರಬರಾಜು ಮಾಡಲಿಕ್ಕೆ ಅನುವು ಮಾಡಿಕೊಂಡಿದ್ದೀವಿ. ಈಗ ನಿಮಗೆ ಬೇಕಾದಂತ ಬೀಜವನ್ನ ರೈತ ಸಂಪರ್ಕ ಕೇಂದ್ರದಿಂದ ಖರೀದಿ ಮಾಡಬಹುದು, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿ ಕಡೆಯಿಂದಾನು ನೀವು ಪಡ್ಕೋಬಹುದು. ಆನ್ಲೈನ್ ಮುಖಾಂತರ ಬೀಜ ಪಡ್ಕೋಬಹುದು. ಇದುವರೆಗೂ ನಮಗೆ ಲೆಟರ್ಸ್ ಎಲ್ಲಾನು ಪೋಸ್ಟಲ್ ಥ್ರೂ ಬರ್ತಿತ್ತು, ಈಗ ಬೀಜವು ಕೂಡ ಅಂಚೆ ಕಚೇರಿ ಮುಖಾಂತರ ಬೀಜವನ್ನು ಸರಬರಾಜು ಮಾಡಲಾಗತ್ತೆ. QR ಕೋಡ್ ಇದೆ, ಆ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಹೋಗ್ಬಿಟ್ಟು ಯಾವ ಬೆಳೆ ಯಾವ ತಳಿ ಅಂತ ಹೇಳಿ ಅದಕ್ಕೆ ಎಷ್ಟು ಅಮೌಂಟ್ ಅಂತಿರುತ್ತೆ ಅಷ್ಟು ಅಮೌಂಟ್ ಅನ್ನು ನೀವು ಪೇ ಮಾಡಿದ್ದೆ ಆದ್ರೆ ಏನ್ ಅಡ್ರೆಸ್ ಕೊಟ್ಟಿರ್ತೀರೋ ಪೋಸ್ಟರ್ ಮ್ಯಾನ್ ಆ ಕ್ವಾಂಟಿಟಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಬೆಂಗಳೂರಿನ ಭಾರತೀಯ ಪಶು ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರಾಮಕೃಷ್ಣ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಜಾನುವಾರುಗಳನ್ನು ಮಾರಣಾಂತಿಕವಾಗಿ ಬಾಧಿಸುತ್ತಿದ್ದ ಚರ್ಮಗಂಟು ರೋಗ, ಕಾಲುಬಾಯಿ ಜ್ವರ, ಚಪ್ಪೆ ರೋಗ ಹಾಗೂ ಇನ್ನೂ ಮುಂತಾದ ಅನೇಕ ರೋಗಗಳಿಗೆ ಬೆಂಗಳೂರಿನಲ್ಲಿರುವ ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಲಸಿಕೆಗಳನ್ನು ಕಂಡುಹಿಡಿದಿದ್ದು ಇವುಗಳ ಸದ್ಬಳಕೆಯನ್ನ ಕೃಷಿಕರು ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ರಾಯತ್ರ ಮಹ, ಸೆಕೆಂಡ್ IVRA ಸೈಂಟಿಸ್ಟ್. ನಾನು ರಾಯತ್ರ ಮಗ, ಸೋ ಪ್ರೌಡ್ ಐ ಆಮ್ ಸೀಯಿಂಗ್ ಯು ಸೋ ಹ್ಯಾಪಿ. ಓಕೆ, ಐ ಆಮ್ ಗಿವಿಂಗ್ ಮೈ ನಾಲೆಜ್ ಆರ್ ಅವರ್ ನಾಲೆಜ್ ಟು ಯು. ಐ ಆಮ್ ವೆರಿ ಹ್ಯಾಪಿ. ಸೋ ಆಕ್ಚುಲಿ ದ ಗವರ್ನಮೆಂಟ್ ಆಫ್ ಇಂಡಿಯಾ ಡಿಸೈಡೆಡ್ ಟು ಗೋ ಅಂಡ್ ಸೀ ವಾಟ್ ಎವರ್ ದ ಸೈನ್ಸ್ ಯು ಆರ್ ಡೂಯಿಂಗ್, ಯು ಗೋ ಅಂಡ್ ಸೀ ದ ಪ್ರಾಬ್ಲಮ್ ಇನ್ ದ ಫೀಲ್ಡ್. ಸೋ ದಟ್ ಈಸ್ ದ ರೀಸನ್ ಆಕ್ಚುಲಿ ಫ್ರಮ್ 15 ಸೈಂಟಿಸ್ಟ್ ಫ್ರಮ್ IVRA ಅಲೋನ್. ಸೋ ವಿ ಡಿಸ್ಟ್ರಿಬ್ಯೂಟೆಡ್ ಇನ್ ಟು ದ ಡಿಫ್ರೆಂಟ್ KVKs. ವಿ ವೆಂಟ್ and we are seeing the problem. What is the problem? Exactly. You go and understand. For example, mastitis, one of the common problem. Next to infertility problem. So our institute, Indian Veterinary Research Institute, it is located in the Hebbal, Bangalore. Actually, most of the vaccines and diagnostics for animals developed by Indian Veterinary Research Institute. So most of the vaccines, including poultry. For example, 2 diseases eradicated from the world. Okay, one is from animal side, another from the ಹ್ಯೂಮನ್ ಸೈಡ್. ಅನಿಮಲ್ ಕು ಒಂದು ಡಿಸೀಸ್ ಕ್ಯಾಟಲ್ ಪ್ಲೇಗ್ ಆರ್ ರಿಂಡರ್ ಪೆಸ್ಟ್, ನಮ್ಮ ಇನ್ಸ್ಟಿಟ್ಯೂಟ್ ವ್ಯಾಕ್ಸಿನ್ ಡೆವಲಪ್ಡ್ IVRA. ಸೊ ಲೈಕ್ ದಟ್ ಅವರ್ ಇನ್ಸ್ಟಿಟ್ಯೂಟ್ ಡೆವಲಪ್ಡ್ ಲಾಟ್ ಆಫ್ ವ್ಯಾಕ್ಸಿನ್ಸ್, FMD, ಮೆನಿ ವ್ಯಾಕ್ಸಿನ್ಸ್ ಆಕ್ಚುಲಿ ಡೆವಲಪ್ಡ್ ಬೈ ದ IVRA. ವಿ ಆರ್ ಸರ್ವಿಂಗ್ ಫಾರ್ ದ ಕಿಸಾನ್. ವಿ ಆಲ್ಸೋ ಡೆವಲಪ್ಡ್ ದ LSTV ನ ನೆಕ್ಸ್ಟ್ ಇಯರ್ ಅವೈಲಬಲ್ ಇನ್ ದ ಮಾರ್ಕೆಟ್. ಆಲ್ ದ ವ್ಯಾಕ್ಸಿನ್, ಸೋ ಮೆನಿ ವ್ಯಾಕ್ಸಿನ್ಸ್ ಅಂಡ್ ಡಯಾಗ್ನೋಸಿಸ್ ಡೆವಲಪ್ಡ್ IVRA. ಐಮ್ ಸೋ ಪ್ರೌಡ್ ದಟ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ IVRA. ಸೊ ನೌ ಐ ಕುಡ್ ಅಂಡರ್ಸ್ಟ್ಯಾಂಡ್ ದಟ್ ಆಫ್ ಮೈನ್ ಪ್ರಾಬ್ಲಮ್ ಇನ್ಫರ್ಟಿಲಿಟಿ ಅಂಡ್ ಮ್ಯಾಸ್ಟಿಟಿಸ್. ಐ ವಿಲ್ ಟೇಕ್ ದಿಸ್ ಮೆಸೇಜ್ ಟು ಅವರ್ ಹೈಯರ್ ಅಥಾರಿಟೀಸ್. ಐ ಆಮ್ ಶ್ಯೂರ್ ದಟ್ ದೇ ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು. ವಿ ವಿಲ್ ಡೂ ಮೋರ್ ರಿಸರ್ಚ್ ಆನ್ ವಾಟ್ ಯು ನೀಡ್. ಅಂಡ್ ಫೈನಲಿ ಅವರ್ ಸೈಂಟಿಸ್ಟ್, ಐ ಆಮ್ ಶ್ಯೂರ್ ದಟ್ ದೇ ಆರ್ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್, ವೆರಿ ಸಿನ್ಸಿಯರ್ ಅಂಡ್ ವೆರಿ ನಾಲೆಜಬಲ್. ದೇ ಆರ್ ನಾಟ್ ಲೆಸ್ ದನ್ ಎನಿ ಅದರ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್ ಆರ್ ಅಟ್ ಲೀಸ್ಟ್ ಇನ್ ಇಂಡಿಯಾ ಫಾರ್ ಶ್ಯೂರ್. ಥ್ಯಾಂಕ್ ಯು ಸೋ ಮಚ್. ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೇಶವ ಅವರು ಮಾತನಾಡಿ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು. ತೋಟಗಾರಿಕೆ ಅಂತಂದ್ರೆ ಮುಖ್ಯವಾಗಿ ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು, ತೋಟದ ಬೆಳೆಗಳು ಇಂಥವು ಬರ್ತವೆ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ತೋಟಗಾರಿಕೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಹೆಚ್ಚಿನ ಆದಾಯ ಬರುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸರ್ಕಾರದಿಂದ ಸಿಗ್ತಾ ಇದೆ. ಕೆಲವೊಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸ್ಕೀಮ್ಗಳ ಹೆಸರನ್ನ. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಬಹುವಾರ್ಷಿಕ ಬೆಳೆಗಳು ಅಂತಂದ್ರೆ 2 ವರ್ಷದಿಂದ ಜಾಸ್ತಿ ಬೆಳೆಯಂತ ಬೆಳೆಗಳು. ಇವುಗಳನ್ನ ಬೆಳೆಯೋದಕ್ಕೋಸ್ಕರ ಸರ್ಕಾರದಿಂದ ರೈತ ಬಾಂಧವರಿಗೆ ಒಂದೊಂದು ಬೆಳೆಗೆ ಒಂದೊಂದು ದರದಲ್ಲಿ ಕೂಲಿ ವೆಚ್ಚವನ್ನು ಮಾಡಿಕೊಡ್ತೀವಿ. ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಯಾಗಿ ನಮ್ಮ ಇಲಾಖೆಗೆ ಬರುತ್ತೆ, ನಾವು ಅನುಷ್ಠಾನ ಇಲಾಖೆ ಅಧಿಕಾರಿಗಳು. ಇದರಲ್ಲಿ ಬೇರೆ ಬೇರೆ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಿಗೆ ಅನುಕೂಲ ಪಡುವಂತ ಅವಕಾಶ ಇದೆ. ಈ ರೈತ ಬಾಂಧವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬರೀ ಅಡಿಕೆನೆ ಹಾಕ್ತಾ ಇದ್ದಾರೆ. ಖರ್ಚು ಜಾಸ್ತಿ ಅಂತಿರ್ಬೋದು ಅಥವಾ ಲೇಬರ್ ಸಿಗಲ್ಲ ಅಂತಿರ್ಬೋದು, ಮುಂದೆ ಏನಾಗುತ್ತೆ ಹೇಳಕ್ ಬರಲ್ಲ. ಹಣ್ಣಿನ ಬೆಳೆಗಳು, ಮಾವು, ಸಪೋಟ ಆಯ್ತು, ನುಗ್ಗೆ, ಕರಿಬೇವು, ಇವನು ಸಹ ಬೆಳ್ಕೊಳ್ಳೋಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸಾಂಬಾರು ಬೆಳೆ, ಜಾಯಿಕಾಯಿ ಇಂಥವನ್ನು ಬೆಳ್ಕೊಳ್ಳೋಕ್ಕೂ ಸಹ ಇದರಲ್ಲಿ ಅನುಕೂಲ ಪಡ್ಕೊಳ್ಬಹುದು. ಇದು ಒಂದು ಯೋಜನೆ ಆಯ್ತು. ಅನಂತರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ, ಇದರಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಳ್ಳಕ್ಕೆ 90% ಸಹಾಯಧನ ಎಲ್ಲಾ ರೈತರಿಗೂ ಅವಕಾಶ ಇದೆ. ಇದರದ್ದು ಸಹ ಸದುಪಯೋಗ ಪಡ್ಕೊಳ್ಬಹುದು. ಅನಂತರ ಇನ್ನೊಂದು ತಾಳೆಬೆಳೆ ಅಂತ ಒಂದು ಬೆಳೆ ಇದೆ, ಅಡಿಗೆಗೆ ಉಪಯೋಗಿಸುವಂತ ಖಾದ್ಯ ತೈಲ ಕೊಡುವಂತಹ ಒಂದು ಬೆಳೆ. ಇದರಲ್ಲಿ ಗಿಡ ನೆಡೋದ್ರಿಂದ ಹಿಡಿದು ಕಟಾವು ಮಾಡಿ ಅದು ಸಂಸ್ಕರಣೆಗೆ ಹೋಗೋ ಲೆವೆಲ್ ವರೆಗೂ ಸರ್ಕಾರದಿಂದ ಸಪೋರ್ಟ್ ಇದೆ. ಇದಲ್ಲದೇನೆ ಯಂತ್ರೋಪಕರಣಗಳನ್ನು ತಗೊಳ್ಳೋಕ್ಕೂ ಸಹ ನಮ್ಮ ಇಲಾಖೆಯಿಂದ ಸಹಾಯಧನ ಇದೆ. ಸಾಮಾನ್ಯ ರೈತರಿಗೆ 40%, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 50% ಸಹಾಯಧನ ಸಿಗುತ್ತೆ. ಹಾಸನದ ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರಾದ ಚಂದ್ರಮೌಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕೃಷಿಕರನ್ನು ಬೆಲೆ ಸ್ಥಿರತೆಯ ಕೊರತೆ ಕಾಡುತ್ತಿದ್ದು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕೃಷಿಕರನ್ನು ಸಬಲರನ್ನಾಗಿ ಮಾಡಬೇಕು ಎಂದು ಅವರು ಹೇಳಿದರು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕೃಷಿಕರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಎಂದು ಅವರು ಸ್ಮರಿಸಿದರು. ನಾನು ಅಂದ್ಕೊಂಡಿರೋದೇನೊಂದು ಇತ್ತೀಚೆಗೆ ಎಲ್ಲಾ ಇಲಾಖೆನಲ್ಲೂ ಸಹಿತ ಏನು ನಮ್ಮ ರೈತರಿಗೆ ತಲುಪಿಸಬೇಕಾದಂತ ವಿಚಾರಗಳು ಸರಿಯಾಗಿ ತಲುಪ್ತಾ ಇದೆ. ಮುಖ್ಯವಾಗಿ ಏನು ಅಂದ್ರೆ ಬೆಲೆ ವಿಚಾರ ಮಾತ್ರ ಒಂದು ಸ್ವಲ್ಪ ಪ್ರಾಬ್ಲಮ್. ಈಗ ಕೃಷಿ ಉತ್ಪಾದನೆ ಬಗ್ಗೆ ಏನು ಯೋಚನೆ ಇಲ್ಲ, ಮತ್ತೆ ತಾಂತ್ರಿಕತೆ ಬಗ್ಗೆ ಯೋಚನೆ ಇಲ್ಲ, ಮತ್ತೆ ಉತ್ಪಾದನೆ ಹೇಗೆ ಮಾಡ್ಬೇಕು, ಗುಣಮಟ್ಟ ಮಾಡ್ಬೇಕು, ಎಲ್ಲಾದ್ರ ಬಗ್ಗೆ ತಿಳುವಳಿಕೆ ಇದೆ. ರೈತರಿಗೆ ಈಗ ಮೇನ್ ಇರ್ತಕ್ಕಂಥದ್ದು ಉತ್ಪನ್ನಗಳಿಗೆ ಬೆಲೆ ಸ್ಥಿರತೆ ಬಗ್ಗೆ, ಮತ್ತೆ ಎಸ್ಪೆಷಲಿ ಈ ಮಲೆನಾಡು ಇದ್ದಲ್ಲಿ ತಮಗೆ ಕಾಡು ಪ್ರಾಣಿಗಳ ಹಾವಳಿಗಳಿದೆ. ಯಾವುದೇ ತೋಟಗಾರಿಕೆ ಬೆಳೆ ಆಗಲಿ ಕೃಷಿ ಬೆಳೆ ಆಗಲಿ ಬಹಳಷ್ಟು ಹಾನಿಗಳಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಆಗಬೇಕು. ಈಗಾಗಲೇ ಸಾಕಷ್ಟು ವಿಜ್ಞಾನಿಗಳು ತಮಗೆ ಉತ್ಪಾದನೆ ಹೇಗೆ ಹೆಚ್ಚು ಮಾಡೋದು, ಗುಣಮಟ್ಟ ಮಾಡೋದು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಏನು ಕೃಷಿ ಸಖಿ ಪಶು ಸಖಿ ಇದ್ದಾರೆ, ಎಲ್ಲ ಸರ್ಕಾರದ ಯೋಜನೆಗಳು ಸಹಿತ ಚೆನ್ನಾಗಿ ರೈತರಿಗೆ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮುಖ್ಯವಾಗಿ ಏನಾಗಬೇಕಾಗಿದೆ, ವಾತಾವರಣನೇ ಚೇಂಜ್ ಆಗಿದೆ. ತಮಗೆಲ್ಲ ಗೊತ್ತಿದೆ ಮೇ ತಿಂಗಳಲ್ಲಿ ಹಿಂದಿನ ಕಾಲದಲ್ಲಿ ಮಳೆ ಆಗ್ತಾ ಇರಲಿಲ್ಲ, ಈಗ ಸೀಸನ್ ಚೇಂಜ್ ಆಗಿದೆ. ಅದಕ್ಕೆ ಏನು ನಮ್ಮ ಬೆಳೆ ಪದ್ಧತಿ ಅದೇ ಚೇಂಜ್ ಆಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರು ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಕೊಂಡು ನಾವು ಯಾವ ಕ್ರಾಪ್ನ ಯಾವಾಗ ಬಿತ್ತಬೇಕು, ಮತ್ತೆ ಈಗಾಗಲೇ ಹೇಳಿದ ಇದು ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ನಾವು ಮುಂಗಾರು ಕೃಷಿ ಉತ್ಪಾದನೆ ಮಾಡಲಿಕ್ಕೆ ಏನು ತಯಾರಿ ನಡೆಸಬೇಕು ಅನ್ನೋದ್ರ ಬಗ್ಗೆನೇ ಈ ಇರ್ತಕ್ಕಂಥ ಒಂದು ಕಾರ್ಯಾಗಾರ. ಸೊ ಅದು ಕಳೆದ 15 ದಿವಸದಿಂದ ಮಾಡ್ತಾ ಇರೋದ್ರಿಂದ ಎಲ್ಲ ರೈತರಿಗೆ ಸಹಾಯ ಆಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತು ಇಂಥ ಕಾರ್ಯಾಗಾರಗಳು ಆಗಾಗ ನಡೆದಾಗ ಹೆಚ್ಚಿನ ವಿಜ್ಞಾನಿಗಳ ಜೊತೆ ನೇರ ಸಂಪರ್ಕ, ವಿಜ್ಞಾನಿಗಳಿಗೂ ಅಷ್ಟೇ ರೈತರ ಜೊತೆ ನೇರ ಸಂಪರ್ಕ, ಎರಡು ಪರಸ್ಪರ ಕಮ್ಯುನಿಕೇಶನ್ ಆಗಿ ನಮ್ಮ ರೈತರ ಬದುಕು ಮತ್ತು ಅದನ್ನು ಬಳಸ್ತಕ್ಕಂಥ ಏನು ನಮ್ಮ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ ಗ್ರಾಹಕರ ಬದುಕು ಎರಡು ಹಸನಾಗುತ್ತೆ ಅಂತ ಹೇಳ್ತಾ ಈಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ತಲುಪಿಸೋಕ್ಕೆ ಹಾಕ್ಕೊಂಡಿದೆ. ಆ ಯೋಜನೆಗಳ ಸದುಪಯೋಗ ತಾವೆಲ್ಲ ಮಾಡ್ಕೋಬೇಕು. ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಂಎಚ್ ನಂಜುಂಡಪ್ಪ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಮೀನುಗಾರಿಕೆ ಇಲಾಖೆಯಿಂದ ಮೀನು ಸಾಕಾಣಿಕೆಗೆ ಅನೇಕ ಯೋಜನೆಗಳಿದ್ದು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಎಲ್ರಿಗೂ ನಮಸ್ಕಾರ. ಮೀನು ಒಂದು ಉತ್ತಮ ಪೌಷ್ಟಿಕ ಆಹಾರ, ಎಲ್ಲರೂ ಮೀನು ತಿನ್ನಕ್ಕೆ ಇಷ್ಟಪಡ್ತೀರಾ, ಆದ್ರೆ ಅದನ್ನು ನೀವು ಬೆಳೆಸಲಿಕ್ಕೆ ಇಷ್ಟಪಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಮೀನುಗಾರಿಕೆ ಕೂಡ ಒಂದು ಮಹತ್ತರವಾದಂತಹ ಒಂದು ಉದ್ಯಮಿ. ಈ ಮೀನುಗಾರಿಕೆಯನ್ನು ಶುರು ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಜಲಸಂಪನ್ಮೂಲ ಮತ್ತೆ ಭೂಮಿ. ನಮ್ಮಲ್ಲಿ ಸುಮಾರು ಒಂದು 5 ಕಡೆ ಮೀನುಗಾರಿ ಪಾಲನಾ ಕೇಂದ್ರಗಳಿದೆ. ನಮ್ಮಲ್ಲಿ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದಿದೆ, ಅದರಲ್ಲಿ ಲಿಮಿಟ್ ಇಲ್ಲ. ನೀವು 2 ಹೆಕ್ಟೇರ್ ಅಂದ್ರೆ 5 ಎಕರೆವರೆಗೂ ನೀವು ಮೀನು ಕೃಷಿ ಕೂಡ ಮಾಡಬಹುದು. 1 ಹೆಕ್ಟೇರ್ಗೆ ಘಟಕ ವೆಚ್ಚ 7 ಲಕ್ಷ ರೂಪಾಯಿ ಇದೆ. ಅದಕ್ಕೆ ಹೂಡಿಕೆ ವೆಚ್ಚ ಇದನ್ನು ಗೊಬ್ಬರ ಮೀನ್ ಮರಿ ಬಲೆ ಕಾವಲು ಇತ್ಯಾದಿಗೆ 4 ಲಕ್ಷ ರೂಪಾಯಿ ಇದೆ. ಸಾಮಾನ್ಯ ವರ್ಗಕ್ಕೆ 40% ಸಬ್ಸಿಡಿ ಇದೆ. ಸೊ 1 ಎಕರೆ ಅಂದ್ರೆ 2.5 ಎಕರೆ ಜಮೀನಲ್ಲಿ ನೀವು ಒಂದು ಮೀನು ಕೃಷಿ ನಿರ್ಮಾಣ ಮಾಡಿದ್ರೆ 2,70,000 ರೂಪಾಯಿ ಸಿಗುತ್ತೆ ಸಾಮಾನ್ಯ ವರ್ಗಕ್ಕೆ. ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಮಹಿಳೆಯರಿಗೆ 60% ಸಬ್ಸಿಡಿ ಸಿಗುತ್ತೆ. 4,80,000 ರೂಪಾಯಿ ಸಿಗುತ್ತೆ ಮಹಿಳೆಯರಿಗೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ. ಅದಕ್ಕೆ ಹೂಡಿಕೆ ವೆಚ್ಚ ಮೇಲೆ ಸಿಗ್ತದೆ. ಸೊ ಒಟ್ಟು 1 ಎಕರೆಗೆ 12 ಲಕ್ಷ ರೂಪಾಯಿ. ಅದರಲ್ಲಿ 40% ಸಹಾಯತನ ಸಾಮಾನ್ಯ ವರ್ಗಕ್ಕೆ, ಮಹಿಳೆಯರಿಗೆ 60%, SC/ST 60%. ಎಲ್ಲಾ ತಾಲೂಕಿನಲ್ಲೂ ಕೂಡ ಮೀನುಗಾರಿಕೆ ಸಹಾಯ ಕೇಂದ್ರ ಕಚೇರಿಗಳಿದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಮೀನು ಮಾರ್ಕೆಟ್ ಇದೆ, ಬಹಳ ಮುಖ್ಯವಾಗಿದೆ. ಎಲ್ಲೆಲ್ಲಿ ನಿಮಗೆ ಹೋಲ್ಸೇಲ್ ಮೀನು ಮಾರಾಟ ಕೇಂದ್ರ ಸ್ಥಾಪನೆ ಮಾಡಬಹುದಿದೆಯೋ ಅಲ್ಲಿ ನಿಮಗೆ 2-wheeler ಬೈಕ್ ಕೊಡ್ತೀವಿ. ಎರಡು 2-wheeler ಮತ್ತೆ ಐಸ್ ಬಾಕ್ಸ್, ಅದು ಕೂಡ ಸುಮಾರು 45,000 ರೂಪಾಯಿ ಒಂದು ಸಹಾಯಧನ ಇದೆ. ಇನ್ನೊಂದು ಹೋಲ್ಸೇಲ್ ಯಾರು ಮೀನು ಮಾರಾಟ ಮಾಡ್ತಾರೆ ಅವರಿಗೆ ಶಾಖ ನಿರೋಧಕ ವೆಹಿಕಲ್ ಇನ್ಸುಲೆಂಟ್ ಹಾಕಂತೀರಿ. ನೀವು ಮಂಗಳೂರಿಂದ ಸುಮಾರು 1 ಟನ್ ಗಂಟೆ ಮೀನು ತರ್ತೀರ. ಸೊ ಅಂತದ್ದು ಕೂಡ ಯೋಜನೆಗಳಿದೆ. ದಯವಿಟ್ಟು ಏನೋ ನೀವು ತಾಲೂಕು ಕಚೇರಿಗಳ ಸಂಪರ್ಕ ಮಾಡಿ ಯೋಜನೆಗಳ ಬಗ್ಗೆ ಮಾಹಿತಿ ತಗೊಂಡು ಅದನ್ನು ಸಲ್ಲಿಸಬಹುದು. ಜಿಲ್ಲಾ ಲೀಡ್ ಬ್ಯಾಂಕ್ನ ಮ್ಯಾನೇಜರ್ ಲತಾ ಸರಸ್ವತಿ ಅವರು ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ 390 ವಿವಿಧ ಬ್ಯಾಂಕ್ ಶಾಖೆಗಳಿದ್ದು ರಾಜ್ಯದಲ್ಲಿಯೇ ಅತ್ಯಧಿಕ ಪ್ರಮಾಣದ ಕೃಷಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ದೇಶದ ಎಲ್ಲಾ ನಾಗರಿಕರ ಅನುಕೂಲಕ್ಕಾಗಿ ವಿವಿಧ ವಿಮಾ ಯೋಜನೆ ಹಾಗೂ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಿದ್ದು, ಅತ್ಯಂತ ಕಡಿಮೆ ಮೊತ್ತಕ್ಕೆ ದೊರೆಯುವ ಈ ಸೌಲಭ್ಯವನ್ನು ಎಲ್ಲಾ ಕೃಷಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ 390 ಬ್ಯಾಂಕ್ ಬ್ರಾಂಚಸ್ ಇದೆ. ಇದರಲ್ಲಿ March 24-25 ಮುಗಿದ ತರುಣದಲ್ಲಿ ನಮ್ಮ ಅಷ್ಟು ಬ್ಯಾಂಕ್ ಸೇರಿ ನಮ್ಮ ಸ್ಟೇಟ್ನಲ್ಲೇ ಸಾಲ ಕೊಡೋದ್ರಲ್ಲಿ ಫಸ್ಟ್ ಬಂದಿದ್ದೀವಿ. ಸೊ ಇದನ್ನೆಲ್ಲ ಪಡ್ಕೊಂಡಿರೋರು ನೀವೇ. ಸೆಂಟ್ರಲ್ ಗವರ್ಮೆಂಟ್ ಇಂದ 2 ಸ್ಕೀಮ್ ತಂದಿದ್ದಾರೆ. 2 ಪಾಲಿಸಿ ಇದೆ, 436 ರೂಪಾಯಿ ಒಂದು, ಇನ್ನೊಂದು ಬರೀ 20 ರೂಪಾಯಿ ಒಂದು. 436 ರೂಪಾಯಿ ಪಾಲಿಸಿ ಬಂದು ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಇದು ಇನ್ಶೂರೆನ್ಸ್ ಅಮೌಂಟ್ 2 ಲಕ್ಷ ತನಕ. ನಮ್ಗೇನಾದ್ರೂ ಅನಾಹುತ ಆದ್ರೆ ನಮ್ ಫ್ಯಾಮಿಲಿಗೆ ಒಂದು ಎಕ್ಸ್ಟ್ರಾ ದುಡ್ಡು ಬಂದ್ರೆ ಅದು ತುಂಬಾ ಹೆಲ್ಪ್ ಆಗತ್ತಲ್ವಾ. ನಾನ್ ಇಲ್ಲಿ ನೋಡ್ತಾ ಇರೋದ್ ನೋಡಿದ್ರೆ ಒಂದು ಆವರೇಜ್ ಏಜ್ ಒಂದು 30 ವರ್ಷ ಅಂತ ತಗೊಳ್ತೀನಿ. ಹಿರಿಯರು ಇದಾರೆ, ಚಿಕ್ಕವರು ಇದಾರೆ, 18-50 ಸೇರ್ಕೊಳ್ಳಕ್ಕೆ, ಬಟ್ 55 ವಯಸ್ಸು ತನಕ ನಮಗೆ ಕವರೇಜ್ ಸಿಗತ್ತೆ. 436 ರೂಪಾಯಿ ಅಂದ್ರೆ ಬರೀ 10,900. ಒಂದ್ 2 ಲಕ್ಷ ಕೊಡ್ತಾರೆ ಏನಾದ ಅನಾಹುತ ಆದ್ರೆ. ಇದಕ್ಕಿಂತ ಬೆಸ್ಟ್ ಸ್ಕೀಮ್ ಎಲ್ಲೂ ಬರೋದಿಲ್ಲ. ಇದು ಗವರ್ಮೆಂಟ್ ಸ್ಕೀಮ್. ಸೊ ನಿಮ್ಗೆ ಕ್ಲೇಮ್ಗೆ ಏನು ತೊಂದರೆ ಆಗಲ್ಲ. ನೀವು ಈ ಸ್ಕೀಮ್ ಮಾಡಿದೀರಾ ಅಂತ ನಿಮ್ ಫ್ಯಾಮಿಲಿಯಲ್ಲಿ ಹೇಳ್ಬೇಕು ಅಷ್ಟೇ. ಇನ್ನೊಂದು ಸ್ಕೀಮ್ ಏನಂದ್ರೆ ಪ್ರೈಮ್ ಮಿನಿಸ್ಟರ್ ಸುರಕ್ಷಾ ಬೀಮಾ ಯೋಜನಾ ಅಂತ. ಅಕಸ್ಮಾತ್ ಆಕ್ಸಿಡೆಂಟ್ ಅಲ್ಲಿ ಹೋದ್ರೆ ಈ ಇನ್ಶೂರೆನ್ಸ್ ಕವರ್ ಆಗತ್ತೆ, 20 ರೂಪಾಯಿ ವರ್ಷಕ್ಕೆ. ಏನಾದ್ರೂ ಅನಾಹುತ ಆಗಿ 18-70 ವಯಸ್ಸಲ್ಲಿ ಇತ್ತು, 20 ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಬರುತ್ತೆ. 18-50 ಒಳಗಡೆ ಇದ್ದವರು ಆ ಪಾಲಿಸಿನ ತಗೊಂಡು ಈ ಪಾಲಿಸಿನ ತಗೊಂಡು ಅಕಸ್ಮಾತ್ ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ಆದ್ರೆ ಆ ಫ್ಯಾಮಿಲಿಗೆ 4 ಲಕ್ಷ ರೂಪಾಯಿ ಕೊಡ್ತೀವಿ. ರೇಷ್ಮೆ ಇಲಾಖೆಯ ವಿಸ್ತರಣಾಧಿಕಾರಿ ನಿಶ್ಚಿತ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹಿಪ್ಪು ನೇರಳೆ ನಾಟಿಯಿಂದ ಹಿಡಿದು ಹುಳು ಸಾಕಾಣಿಕೆಯವರೆಗೆ ವಿವಿಧ ಹಂತಗಳಲ್ಲಿ ಕೃಷಿಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿವಿಧ ಯೋಜನೆಗಳು ಜಾರಿಯಲ್ಲಿದ್ದು ಸಹಾಯಧನ ವಿತರಣೆ ಮಾಡಲಾಗುತ್ತಿದೆ. ಕೃಷಿಕರು ಈ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಹಾಸನ ಜಿಲ್ಲೆಯಲ್ಲಿ ಸುಮಾರು 2,000 ರೇಷ್ಮೆ ಬೆಳೆಗಾರರು ಇದ್ದಾರೆ. ಹಾಸನ ಒಂದು ದ್ವಿತಳಿ ಬಿತ್ತನೆ ಪ್ರದೇಶ ಆಗಿದೆ. ಈ ರೇಷ್ಮೆ ಬೆಳೆಗೆ ನಾವು ಕಟ್ಟಿ ನಾಟಿ ಮಾಡೋದ್ರಿಂದ ಹಿಡಿದು ಕೊನೆ ಗೂಡ್ ಬರೋರು ಎಲ್ಲಾ ಹಂತದಲ್ಲೂ ವಿವಿಧ ಯೋಜನೆಗಳನ್ನ ಸರ್ಕಾರ ನೀಡ್ತಾ ಇದೆ. ರೇಷ್ಮೆ ಕೃಷಿನ ನೀವು ಪ್ರೋತ್ಸಾಹಿಸೋಕೋಸ್ಕರ ಈ ತರ ಸ್ಕೀಮ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಮೊದಲನೇದಾಗಿ ನರೇಗಾ ಯೋಜನೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಯೋಜನೆಯಲ್ಲಿ 1 ಎಕರೆಗೆ 45,000-60,000 ರೂಪಾಯಿಗಳನ್ನ ನಾವು ಸಹಾಯಧನ ಕೊಡ್ತೀವಿ ರೇಷ್ಮೆ ಕಡ್ಡಿಗಳನ್ನ ನಾಟಿ ಮಾಡೋದಕ್ಕೆ. ಹಾಗೆ 1 ವರ್ಷ ಆದ್ಮೇಲೆ ನೀವು ರೇಷ್ಮೆ ಹುಳುಗಳನ್ನ ಸಾಕ್ಬೋದು. ನಾಟಿ ಮಾಡಿ 1 ವರ್ಷಕ್ಕೆ ನೀವು ರೇಷ್ಮೆ ಬೆಳೆನ ತೆಗಿಬಹುದು. ವರ್ಷಕ್ಕೆ 6-7 ಬೆಳೆಗಳನ್ನ ನೀವು ಆರಾಮಾಗಿ ಮಾಡ್ಬೋದು. ಈಗ ರೇಷ್ಮೆ ಕಟ್ಟಿ ಕೊಟ್ಟಾದ್ಮೇಲೆ ರೇಷ್ಮೆ ಹುಳುಗಳನ್ನ ಸಾಕಕ್ಕೆ ಮನೆ ಬೇಕಲ್ವ, ಮನೆ ಕಟ್ಟಕ್ಕೆ ಕೂಡ ನಾವು ಸಹಾಯಧನ ಕೊಡ್ತೀವಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ 90% ಸಹಾಯಧನ ಮತ್ತು ಜನರಲ್ ಕ್ಯಾಟಗರಿ ಅವ್ರಿಗೆ 75% ಸಹಾಯಧನದಲ್ಲಿ ಮನೆ ಕಟ್ಟೋದಕ್ಕೆ ಕೂಡ ಸಹಾಯಧನ ಕೊಡ್ತೀವಿ. ಎಷ್ಟು ಅಂದ್ರೆ SCP ಮತ್ತೆ TSP ಅವ್ರಿಗೆ 1000 ಚದರಡಿ ಮನೆ ಕಟ್ಟಕ್ಕೆ 450,000 ಸಬ್ಸಿಡಿ ಸಿಗುತ್ತೆ. ಹಾಗೆ ಜನರಲ್ ಅವ್ರಿಗೆ 3.5 ಲಕ್ಷದಷ್ಟು ಸಬ್ಸಿಡಿಯನ್ನ ಕೊಡ್ತೀವಿ. ಹಾಗೆ ಮನೆ ಕಟ್ಟಕ್ ಆಗಿಲ್ಲ ಅಂದ್ರೆ ಶೆಡ್ ಕೂಡ ಕಟ್ಕೋಬಹುದು. ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡೋದು 1000 ಚದರಡಿ ಶೆಡ್ಗೆ 1 ಲಕ್ಷದಂತೆ ನಾವು ಸಹಾಯಧನ ಕೊಡ್ತೀವಿ. ಈಗ ಮನೆ ಕಟ್ಟಾದ್ಮೇಲೆ ರೇಷ್ಮೆ ಹುಳುಗಳನ್ನ ನೀವು ಚಾಕಿ ರೇರಿಂಗ್ ಸೆಂಟರ್ಸ್ ಅಂತಾರೆ, CRC ರೇಷ್ಮೆ ಹುಳುಗಳನ್ನ ತಗೋಬರ್ತಿರಲ್ಲ, ಒಂದು ರೇಷ್ಮೆ ಮೊಟ್ಟೆಗೆ 10 ರೂಪಾಯಿಗೆ ಅದಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಸಬ್ಸಿಡಿಯನ್ನ ಕೊಡ್ತಿದೀವಿ. ಚಾಕಿ ಏನಂತರ ಇವಾಗ CSR2 ಏನಾದ್ರು ಬೆಳೆದ್ರೆ ಅದಕ್ಕೂ ಕೂಡ 1 ಕೆಜಿಗೆ 345 ರೂಪಾಯಿವರೆಗೂ ನಿಮ್ಗೆ ಪ್ರೋತ್ಸಾಹಧನ ಕೊಡ್ತೀವಿ. ಹಾಗೆ ಡೈಹೈಬ್ರಿಡ್ ಏನಾದ್ರು ಬೆಳೆದ್ರೆ ಕೆಜಿಗೆ 30 ರೂಪಾಯಿ ಹಂಗೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಪ್ರೋತ್ಸಾಹಧನ. ಇದನ್ನೆಲ್ಲ ನೀವು ಉಪಯೋಗಿಸಿಕೊಂಡು ರೇಷ್ಮೆ ಕೃಷಿನ ಮಾಡಬೇಕು ಅಂತ ಇದ್ರ ಮೂಲಕ ನಾನು ಕೇಳ್ಕೊಳ್ತೀನಿ. ಅರಸೀಕೆರೆಯ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧಿಕಾರಿ ಡಾ ಸೋಮಶೇಖರ್ ಅವರು ಮಾತನಾಡಿ, ಕೃಷಿಕರು ಹೊಸ ಹೊಸ ಕೃಷಿ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು ಕೃಷಿ ಮಾಡಬೇಕು ಹಾಗೂ ವಿಭಿನ್ನವಾಗಿ ಕೃಷಿ ಮಾಡುವ ಮೂಲಕ ಉತ್ತಮ ಆದಾಯವನ್ನು ಗಳಿಸಬಹುದು ಎಂದು ಕಿವಿಮಾತನ್ನ ಹೇಳಿದರು. ಕೃಷಿ ಸಂಶೋಧನೆಯಲ್ಲಿ ತುಂಬಾನೇ ತಾಂತ್ರಿಕತೆಗಳು ಬಂದಿದ್ದಾವೆ, ಅವನ್ನ ನಾವು ಅಳವಡಿಕೆಯಲ್ಲಿ ನೀವು ಅದನ್ನ ಪಡ್ಕೊಳ್ಳೋದು ಮುಖ್ಯ. ಕೈಯಲ್ಲಿ ನಮ್ಮಲ್ಲಿ ಮೀಡಿಯಾ ಇದೆ, ನೀವು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಕೇಂದ್ರಕ್ಕೆ ಬರಬೇಕು ಅಥವಾ ಇದಿಲ್ಲ, ನೀವೇನ್ ಬೇಕು ಅದನ್ನ ನೀವು ನಿಮ್ಮ ಒಂದು ಕೈಯಲ್ಲಿ. ಈಗ ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲಿ ತಾಂತ್ರಿಕತೆಗಳು ಪ್ರತಿಯೊಬ್ಬ ವಿಜ್ಞಾನಿಗಳು ನಾವು ಇದು ಮಾಡಿಬಿಡ್ತಾ ಇರ್ತೀವಿ. ವಾಟ್ಸ್ಆಪ್ ಇದೆ, ಈಗ ನಾವು ಇಷ್ಟು ಸೈಂಟಿಸ್ಟ್ಗಳು ಇಷ್ಟು ನಂಬರ್ಗಳು ಬೇರೆ ಬೇರೆ ಒಂದು ಪ್ರಾಬ್ಲಮ್ ವಿಷಯ ತಜ್ಞರು ಸಿಕ್ಕಿದ್ದಾರೆ ಅಂದ್ರೆ ಅವತ್ತ ನೀವು ಒಡನಾಟ ಹಿಡ್ಕೋಬೇಕು, ಆ ಕೃಷಿಗೆ ಮುಂದುವರಿಬೇಕು. ಶುಂಠಿ ಬೆಳೀತಾವ್ರೆ, ಇನ್ನೇನು ಅಡಿಕೆ ಹಾಕ್ತಾವ್ರೆ, ಈಗ ತೆಂಗು ಇಷ್ಟು ದಿನ ಈಗ ಸುದ್ದಿದ್ದಿಲ್ಲ, ಈಗ 20,000 ಕೊಬ್ಬರಿ ಅಂತ ತೆಂಗಿನ ಗಿಡ ಸಸಿ ಹುಡುಕೊಂಡು ಬರ್ತಾವೆ. ಈಗ ಆಮೇಲೆ 2,000 10,000 ಬಂತು ಅಂದ್ರೆ ಅದಕ್ಕೆ ನೀರು ಬಿಡಕ್ಕೂ ಹೋಗಲ್ಲ ತೆಂಗಿನ ಸಸಿ, ಹಂಗಾಗಬಾರದು. ಅದು ಲಾಂಗ್ ಟರ್ಮ್ ರೈತ ವೃತ್ತಿ ಅಂತ ಅಂದ್ರೆ ಏನಾಗಿದೆ, ಸಸ್ಟೈನಬಲ್ ಸುಸ್ಥಿರತೆ ಅನ್ನೋದು 5-10 ವರ್ಷಕ್ಕೆ ನಮಗೆ ಪ್ರಗತಿ. ಸಂಬಳ ಈಗ ನಾವು ಕೆಲಸ ಸಿಕ್ಕಿವಿ, 1 ತಿಂಗಳಿಗೆ ಸಂಬಳ ಹಾಕ್ತಾರೆ ಅಂದ್ರೆ ಅದಲ್ಲ ವೃತ್ತಿಲಿ ನೀವು ಕಾದಿರಿ, ಅದರಿಗೆ ಏನು ವೈಯಕ್ತಿಕವಾಗಿ ನೀವು ಪ್ರಾಮಾಣಿಕವಾಗಿ ದುಡಿದಿರಿ ಅಂತಂದಾಗ ನಮ್ಮ ಕೃಷಿ ಯಾರಿಗೂ ಮೋಸ ಮಾಡಲ್ಲ. ಅದನ್ನು ತಿಳ್ಕೊಂಡು ಈ ಕಾರ್ಯಕ್ರಮಗಳು ಏನು ನಾವು ಮಾಡ್ತಿದ್ದೀವಲ್ಲ, ಇದರಲ್ಲಿ ನೀವು ನಮ್ಮ ಸಂಶೋಧನಾ ಕೇಂದ್ರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಮಹಾವಿದ್ಯಾಲಯಗಳು, ಈ ತರ ಏನು ಅಭಿವೃದ್ಧಿ ಇಲಾಖೆಗಳು, ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳು ಏನಿದಾವಲ್ಲ ಅದನ್ನ ಚೆನ್ನಾಗಿ ಪಡ್ಕೊಳ್ಳಿ ಅಂದ್ರೆ ಸರ್ಕಾರ ಬೇಕಾದಷ್ಟು ಯೋಜನೆ ಕೊಡ್ತಾ ಇದೆ ಅಂದ್ರೆ ಆ ಯೋಜನೆಗಳನ್ನ ನಾವು ಅಳವಡಿಸ್ಕೊಳಕ್ಕೆ ಜ್ಞಾನ ವೃದ್ಧಿ ಮಾಡಿಸ್ಕೊಳ್ಳಿ. ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ನಟರಾಜ್ ಅವರು ಮಾತನಾಡಿ, ವಿವಿಧ ರೋಗ ನಿರೋಧಕ ಆಲೂಗಡ್ಡೆ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಅವುಗಳನ್ನು ಬಿತ್ತನೆಗೆ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಆಲೂಗೆಡ್ಡೆ ಬೆಳೆಯನ್ನು ಯಾವುದೇ ಅಡೆತಡೆ ಇಲ್ಲದಂತೆ ಸಾಗುವಳಿ ಮಾಡಬಹುದು ಎಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. 30,000 ಹೆಕ್ಟೇರ್ ಪ್ರದೇಶದಿಂದ ಕಳೆದ ವರ್ಷ 10,000 ಹೆಕ್ಟೇರ್ ವರೆಗೂ ಆಲೂಗಡ್ಡೆ ನಮ್ಮ ಜಿಲ್ಲೆಯಲ್ಲಿ ನಾಟಿಯಾಗಿದೆ. ದೇಶದ ಇತರೆ ಭಾಗದಲ್ಲಿ ಹಿಂಗಾರಿನಲ್ಲಿ ಆಲೂಗಡ್ಡೆನ ಬೆಳೀತಾರೆ, ಆದರೆ ಹಾಸನ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಆಲೂಗಡ್ಡೆನ ಬೆಳೀತಾರೆ. ಇದು ವಿಶೇಷತೆ. ನಮ್ಮ ದೇಶದಲ್ಲಿ ಯಾವುದೇ ಭಾಗದಲ್ಲೂ ಬೀಜದ ಗೆಡ್ಡೆಯನ್ನ ಕಟ್ ಮಾಡಿ ಬೆಳೆಯೋದಿಲ್ಲ, ಇಡೀ ಆಲೂಗಡ್ಡೆಯನ್ನ ನಾಟಿ ಮಾಡ್ತಾರೆ. 5 ಕ್ವಿಂಟಲ್ ನಮ್ಮ 1 ಎಕರೆ ಪ್ರದೇಶಕ್ಕೆ ಆಲೂಗಡ್ಡೆ ಬೇಕಾಗುತ್ತೆ, ಆದರೆ ಕಟ್ ಮಾಡೋದ್ರಿಂದ ನಾವು ಸುಮಾರು 3 ಕ್ವಿಂಟಲ್ ಆಲೂಗಡ್ಡೆ ಬೀಜಕ್ಕೆ ಅಗತ್ಯತೆಯನ್ನು ಕಡಿಮೆ ಮಾಡಬಹುದು. ಇದೊಂದು ಈ ಥರ ಕಟ್ ಮಾಡೋದ್ರಿಂದ ರೋಗಗಳಿಗೆ ಆಲೂಗಡ್ಡೆ ತುತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಮುಂಜಾಗ್ರತೆಯನ್ನು ವಹಿಸ್ಕೋಬೇಕು. ಕೋಲ್ಡ್ ಸ್ಟೋರೇಜಿಂದ ತಂದಂಥ ಆಲೂಗಡ್ಡೆಯನ್ನು ನೇರವಾಗಿ ನಾಟಿ ಮಾಡಬಾರ್ದು, 10 ದಿವಸ ಹಾರಾಕಬೇಕು. 10 ದಿವಸ ಹಾರಾಕಿದ ಮೇಲೆ ಮೊಳಕೆ ಬರುತ್ತೆ, ಮೊಳಕೆ ಬಂದ ನಂತರ ಕಟ್ ಮಾಡಿ 2-3 ದಿವಸ ಇಟ್ಟು ನೀವು ನಾಟಿ ಮಾಡಬೇಕು. ಈ ನಾಟಿ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಬೇಕು, ಇದನ್ನು ಮರೀಲೇಬಾರದು. ಯಾಕೆಂದ್ರೆ ಕೊನೆ ಅಂಗಮಾರಿ ಒಂದು ದೊಡ್ಡ ರೋಗ, ಅದು ನಮ್ಮ 30,000 ಹೆಕ್ಟೇರ್ ದಿಂದ 10,000 ಹೆಕ್ಟೇರ್ ಬರೋದಕ್ಕೆ ಅದು ಒಂದು ಕಾರಣ. ದುಂಡಾಣು ಸೊರಗ ರೋಗ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಬರ್ತಾ ಇದೆ. ಈ 2 ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಮ್ಯಾಂಗೋಸಬ್ 3 ಗ್ರಾಮು ಮತ್ತೆ 1/2 ಗ್ರಾಮು ಸ್ಟೆಪ್ಟೋಸೈಕ್ಲಿನ್ 2 ದ್ರಾವಣದಲ್ಲಿ ಹತ್ತಿ ನಾವು ಬೀಜೋಪಚಾರನ ಮಾಡಬೇಕು. ಅಂಗಮಾರಿಯನ್ನ ತಡೆಗಟ್ಟೋದಕ್ಕೋಸ್ಕರ 2 ಸಿಂಪರಣೆಯನ್ನು ಮಾಡಬೇಕು. ಮ್ಯಾಂಕೋಸಬ್ ಮತ್ತೆ ಪ್ರಮ್ಯಾಕ್ಸೋಡನ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದು ಮತ್ತೆ 15 ದಿವಸ ನಂತರ ಇನ್ನೊಂದು ಮ್ಯಾಂಕೋಸೆಪ್ ಮತ್ತೆ ಡೈಮೆಥಮಾರ್ಫ್ ಅಂತ ಹೇಳಿ ಈ ದ್ರಾವಣವನ್ನ ನೀವು ಸಿಂಪಡಣೆ ಮಾಡೋದ್ರಿಂದ ಕೊನೆಯ ಅಂಗಮಾರಿಯನ್ನ ಹತೋಟಿ ಮಾಡಬಹುದು. ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ARC ಕುಡಿ ಕಾಂಡ ಸಸಿ ಒಂದು ಹೊಸ ತಂತ್ರಜ್ಞಾನ ಬಂದಿದೆ. ಈ ತಂತ್ರಜ್ಞಾನದಿಂದ ನಾವು ಆಲೂಗಡ್ಡೆ ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ, ಆದರೆ ಬೀಜಗಳನ್ನ ಉತ್ಪಾದನೆ ಮಾಡಬೇಕು. ನಮ್ಮ ತೋಟದಲ್ಲಿ ನಾವು ಬೀಜಗಳನ್ನ ಉತ್ಪಾದನೆ ಮಾಡ್ಕೋಬಹುದು. ಈ ಪರವಾಗಿ ಕೂಡ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದೀವಿ, ನಮ್ಮ ಕೇಂದ್ರದಲ್ಲಿ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿ ಬೇಕಾದಂತ ರೈತರು ನಮ್ಮ ಕೇಂದ್ರ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು. ಮುಸುಕಿನ ಜೋಳದ ಬೆಳೆಯನ್ನು ತೀವ್ರವಾಗಿ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಕುರಿತು ಹೊಳೆನರಸೀಪುರದ ಗುಂಜೇವಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧಿಕಾರಿ ಡಾ MS ನಾಗರಾಜ್ ಅವರು ಮಾಹಿತಿಯನ್ನ ನೀಡಿದರು. 10% ಹೆಚ್ಚಾಗಿ ರೋಗ ಉದ್ರೇಕಗೊಂಡರೆ ಅಂತಹ ಬೆಳೆಯನ್ನ ಕೈಚೆಲ್ಲಿ ಹೊಸ ಬೆಳೆಗಳ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಅವರು ಸಲಹೆಯನ್ನ ನೀಡಿದರು. ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಬೆಳೆಗೆ ಸ್ಟಿಕನ್ ಆದ್ರೆ ಅದನ್ನೇ ಆಗ್ತಾ ಹೋಗೋದು. ಮೊದಲು ನಾನ್ ನೋಡಿದಾಗೆ ಒಂದು 7-8 ವರ್ಷದಿಂದೆ ನೀವೇನು ಮೆಕ್ಕೆಜೋಳ ಬಿತ್ತನೆ ಮಾಡಿ ಬಂದ್ರೆ ಕೊನೆಗೆ ಒಂದೆರಡು ಕುಂಟೆ ಹೊಡೆದು ನೇಗಿಲು ಬಿಟ್ಟು ಲಾಸ್ಟ್ಗೆ ತೆನೆ ಮುರಿತಿದ್ರು. ಈಗ ಎಷ್ಟು ಮಾಡ್ಬೇಕು ನೋಡಿದಿರಾ, ಒಂದು ಉಳಿದ ಔಷಧಿ ಹೊಡಿಬೇಕು, ಕಳೆನಾಶಕ ಹೊಡಿಬೇಕು, ಈಗ ಮತ್ತೊಂದು ಈ ರೋಗ ಬಂದ್ಮೇಲೆ 2 ಔಷಧಿ ಸ್ಪ್ರೇ ಮಾಡ್ಬೇಕು. ಆಲೂಗಡ್ಡೆಗೆ ಏನ್ ಮಾಡ್ತಿದ್ವಿ, 4-5 ಸ್ಪ್ರೇ ಮಾಡ್ತಿದ್ವಿ, ಅದೇ ಇದು ಈಗ ಜೋಳಕ್ಕೆ ಬಂದ್ರಿ. ಇಲ್ಲಾಂದ್ರೆ ಬೆಳೆ ಇಲ್ಲ, 100-100 ಇಲ್ಲ. ಬಿಳಿ ಸುಳಿ ರೋಗ ಅತಿ ಶೀತಾಂಶ ಇದ್ದಾಗ ಈ ರೋಗ ಉಲ್ಬಣ ಆಗುತ್ತೆ. ನೀವೆಲ್ಲ ನೋಡಿದಂಗೆ ಸುಳಿ ಎಲ್ಲ ಹಳದಿ ಆಗುತ್ತೆ ಫಸ್ಟು, ಆಮೇಲೆ ಗೂಜ್ ಕಾಣುತ್ತೆ, ಇಡೀ ಒಂದು ಗಿಡನೇ ಒಣಗೋ, ಒಂದ್ಚೂರು ಮೆತೆ ಬರಲ್ಲ, ನಿಮ್ಗೆ ಮೇವು ಕಟ್ ಮಾಡಕ್ಕ. ಹಾಗಾಗಿ ದಯವಿಟ್ಟು ಯಾರಾದ್ರು ತಿಂಗಳು ಒಳಗಡೆ ಬೆಳೆ ಇರೋರು ಸಿಂಪರಣೆ ಮಾಡಿ. ನೀವೇನ್ ಮಾಡ್ತಾ ಇದ್ರೆ ರೈತರು, ಇವತ್ತು ರಿಡೋಮಿಲ್ ಎಂಸಲ್ಟ್ ಅಂತ KG 2,500 2 ಸಿಂಪರಣೆ ಮಾಡ್ಬೇಕು. ಅದೇನು ರೋಗ ಒಂದು 70% ಮೇಲಿದ್ರೆ ನೀವ್ ಎಷ್ಟು ಮಾಡಿದ್ರು ಅದು ಉದ್ದಾರ ಆಗಲ್ಲ. ಉತ್ತಾಕ್ಬಿಡಿ, ಇನ್ನೊಂದ್ಸಲ ಬೇಕಿದ್ರೆ ಜೋಳಕ್ಕೆ ಹೋಗಿ. ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೇಕು. ಮಾಡಿದ್ರೆ ಯಾವಾಗ ಒಂದ್ ಎಕರೆಯಲ್ಲಿ ಒಂದು 10% ಆತರ ಬಿಳಿ ಸುಳಿ ಬಂದ್ರೆ ಇಮಿಡಿಯೇಟ್ ಕ್ಯಾನ್ ಹಾಕೊಂಡು ಸ್ಪ್ರೇ ಮಾಡ್ಬೋದು. ಕೃಷಿ ಇಲಾಖೆಗೆಲ್ಲ ನಾನು ಆಲ್ರೆಡಿ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಬಿತ್ತನೆ ಆಗಿ ನಮ್ ಬೆಳೆ ಬರಲ್ಲ, ಅದೆಲ್ಲ ಬೀಜದಿಂದ ಬರುತ್ತೆ, ಗಾಳಿ ಮುಖಾಂತರ ಹರಡುವಂತ ರೋಗ. ಹಾಗಾಗಿ ಪಕ್ಕದಲ್ಲಿದ್ರು ನನ್ನಲ್ಲಿ ಇಲ್ಲ ಬಿಡಿ ಅಂತ ದಯವಿಟ್ಟು ಸುಮ್ಮನಿರ್ಬೇಡಿ. ಒಂದ್ 20 ದಿವಸ ಒಳಗಡೆ ಬೆಳೆ ಇದ್ದು ಅಲ್ಲಲ್ಲಿ ರೋಗ ಕಾಣಿಸ್ಕೊಂಡಿದ್ರೆ ರಿಡೋಮಿಲ್ ಎಂಸಲ್ಟ್ ಅಂತ 1 ಲೀಟರ್ಗೆ 2 ಗ್ರಾಮ್ ತರ ಸಿಂಪರಣೆ ಮಾಡ್ಬೋದು. ಒಂದ್ ಎಕರೆಗೆ ಎಷ್ಟು ನೀರು ಯೂಸ್ ಮಾಡ್ಬೇಕು, 200-250 ಲೀಟರ್ ನೀರು ಸ್ಪ್ರೇ ಮಾಡ್ಬೇಕು. ಅದು ಮೊದಲನೇದಾಗಿ ಯಾವಾಗ 15-20 ದಿವಸ ಬಿತ್ತನೆ ಆದ್ಮೇಲೆ, ಇನ್ನೊಂದು ವಾರ 15 ದಿವಸ ಬಿಟ್ಟು ಇನ್ನೊಂದು ಹೊಸ ಒಂದು ಅದಕ್ಕಿನ್ನ ಪವರ್ಫುಲ್ ಔಷಧಿ ಇದೆ, ಅಜಾಕ್ಸಿಸ್ಟೋಬಿನ್ ಪ್ಲಸ್ ಡೈಫೆನ್ಕ್ರೋಜೋಲ್ ಸಿಂಪರಣೆ ಮಾಡಬಹುದು. ಇಷ್ಟೇಂತ ನಾನು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಡೇನೂರು ಸಮೀಪದಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಮುಖ್ಯಸ್ಥರಾದ ಡಾಕ್ಟರ್ AC ಗಿರೀಶ್ ಅವರು ಮಾತನಾಡಿ, ಜೈವಿಕ ಉದ್ಯಾನ ಕೇಂದ್ರದಲ್ಲಿ ದೊರೆಯುವ ವಿವಿಧ ಹಿಂಡಿಗಳನ್ನು ಕೃಷಿ ತಾಕಿನಲ್ಲಿ ಬಳಸುವ ಮೂಲಕ ಕೃಷಿಕರು ಅನುಕೂಲ ಮಾಡಿಕೊಳ್ಳಬಹುದು ಎಂದು ಅವರು ಹೇಳಿದರು. ರೈತರಿಗೆ ಅನುಕೂಲ ಆಗುವಂತಹ ಈ ಹೊಂಗೆ ಬೇವು ಇವುಗಳಿಂದ ನಾವು ಇಂಧನ ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಶುರುವಾಗಿದೆ. ಇದು ಕಾರ್ಯಕೆರೆ ಕಾಲೇಜಿನ ಎದುರುಗಡೆ ನಮ್ಮ ಜೈವಿಕ ಇಂಧನ ಉದ್ಯಾನ ಅಂತಿದೆ. ಇಂಥ ಮರಗಳನ್ನ ನೀವು ಬೆಳ್ಕೊಳ್ಳಿ, ಯಾಕಂದ್ರೆ ನೀವು ತೇಗ ಬೆಳಿತೀನಿ ಅಂತೀರಾ ಅಥವಾ ಬೇರೆ ಬೇರೆ ಮರಗಳನ್ನ ನೀವು ಹಾಕ್ತೀರಾ ಬದುಗಳಲ್ಲಿ, ಅವೆಲ್ಲ ನಿಮ್ಗೆ ಇಳುವರಿ ಕೊಡೋಷ್ಟರಲ್ಲಿ 10-20 ವರ್ಷಗಳಾಗ್ತವೆ. ಸೊ ಅದರಿಂದ ಬರುತ್ತೆ ಆದಾಯ, ಕೊನೆಗೆ ಬರ್ತದೆ. ನಮ್ಮಲ್ಲಿ ಏನು ಹೊಂಗೆ ಇವೆಲ್ಲ ಇದ್ರೆ 3 ವರ್ಷ ಅಥವಾ 4 ವರ್ಷ ಆಗಿದ ತಕ್ಷಣ ನಿಮಗೆ ಫಸಲು ಬರ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮಗೆ ಇಳುವರಿ ಒಂದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಹಾಗೇನೆ ಮರ ಬೆಳೆದಿದ್ದಕ್ಕೆ ಅಂತಾನೆ ನಿಮಗೆ ನಿಮ್ ಬ್ಯಾಂಕಿಗೆ ಹಣ ಬರುವಂತ ಒಂದು ಪರಿಸ್ಥಿತಿ ಇನ್ನು ಮುಂದಿನ ವರ್ಷಗಳಲ್ಲಿ ಬರ್ತಾ ಇದೆ. ಇದು ಪ್ರಾಯೋಗಿಕವಾಗಿ ಈಗ ಸ್ಟಾರ್ಟ್ ಆಗಿದೆ. ಇನ್ನೇನು ಮುಂದೆ 2-3 ವರ್ಷಗಳಲ್ಲಿ ನಿಮ್ಮಲ್ಲಿ ಮರ ಇತ್ತು ಅಂದ್ರೆ ನಿಮಗೆ ದುಡ್ಡು ಅಂತಂದ್ಬಿಟ್ಟು ನಿಮ್ ಬ್ಯಾಂಕಿಗೆ ಬಂದು ಹೋಗಿ ಬೀಳುವಂತ ಒಂದು ಪರಿಸ್ಥಿತಿನೂ ಸಹ ಇರ್ತದೆ. ಹಾಗೇನೆ ನಿಮ್ಮಲ್ಲಿ ಎಣ್ಣೆ ಬೀಜಗಳನ್ನ ನೀವೇ ತಯಾರು ಮಾಡಿಕೊಂಡು ಅದರಿಂದ ಎಣ್ಣೆ ತೆಗೆದು ಹಿಂಡಿಗಳನ್ನ ನಿಮ್ಮಲ್ಲೇ ಉಪಯೋಗಿಸ್ಕೊಂಡ್ರೆ ನಿಮ್ಮ ಆರ್ಥಿಕ ಸಬಲೀಕರಣನೂ ಆಗುತ್ತೆ ಮತ್ತೆ ಉದ್ಯೋಗಾವಕಾಶಗಳು ಬರ್ತಾ ಇರುತ್ತೆ. ಹಾಸನ ಆಕಾಶವಾಣಿ ಕೇಂದ್ರದ ಕೃಷಿರಂಗ ವಿಭಾಗದ ಪ್ರಸಾರ ನಿರ್ವಾಹಕರಾದ ಅರಕಲಗೂಡು ವಿ ಮಧುಸೂದನ್ ಅವರು ಮಾತನಾಡಿ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ವಿನೂತನ ಮಾದರಿಯ ಅಭಿಯಾನವಾಗಿದ್ದು ಇದರಿಂದ ಜಿಲ್ಲೆಯ ಕೃಷಿಕರಿಗೆ ಅಪಾರವಾದ ಮಾಹಿತಿ ಲಭ್ಯವಾಗಿದೆ ಎಂದು ಹೇಳಿದರು. ಮುಂದಿನ ದಿವಸಗಳಲ್ಲಿಯೂ ವಿಜ್ಞಾನಿಗಳು ಹಾಗೂ ತಂತ್ರಜ್ಞರೊಂದಿಗೆ ಕೃಷಿಕರು ಸಂಪರ್ಕದಲ್ಲಿದ್ದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಕೃಷಿಯಲ್ಲಿ ಯಶಸ್ಸನ್ನು ಕಾಣಬಹುದು ಎಂದು ಹೇಳಿದರು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಎಷ್ಟು ಸಂಸ್ಥೆಗಳಿದ್ದಾವೋ ಆ ಎಲ್ಲಾ ಸಂಸ್ಥೆಯವರನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಜೊತೆಗೆ ಕೃಷಿ ಮತ್ತೆ ಕೃಷಿ ಸಂಬಂಧಿ ಇಲಾಖೆಗಳು ಅಂತ ಹೇಳಿ ಏನ್ ಕರಿತೀವೋ ಅವರೆಲ್ಲರನ್ನು ಕೂಡ ಇವತ್ತು ಆಹ್ವಾನವನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ತಮಗೆ ಲಭ್ಯ ಇದ್ದಾರೆ. ಹಾಗಾಗಿ ನಮ್ಮೆಲ್ರಿಗೂ ಕೂಡ ಇದೊಂದು ಸುದಿವಸ ಅಂತ ಹೇಳಿ ಅಂದ್ಕೊಳ್ತೇನೆ. ಈ ವರ್ಷ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನುವಂಥದ್ದು ಪ್ರಾರಂಭ ಆಯಿತು. ಕಳೆದ 15 ದಿವಸದಿಂದ ಅಂತ ಅಂದ್ರೆ ಮೇ ತಿಂಗಳ 29ನೇ ತಾರೀಕಿಂದ ಇವತ್ತಿನವರೆಗೂ ಕೂಡ 15 ದಿವಸಗಳ ಕಾಲ ನಿರಂತರವಾಗಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಬೆಂಗಳೂರಿನಿಂದ ಏನು ವಿಜ್ಞಾನಿಗಳು ಬಂದಿದ್ದಾರೋ ಅವರ ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳ ವಿವಿಧ ಗ್ರಾಮಗಳಿಗೆ ತೆರಳಿ ಮಾಹಿತಿಯನ್ನ ಕೊಡುವಂತಹ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಷ್ಟೇ ಆಗಿರುವಂತದ್ದಲ್ಲ, ಇಡೀ ದೇಶದಲ್ಲಿ ನಡೆದಂತಹ ಒಂದು ದೊಡ್ಡ ಆಂದೋಲನ. ಇಷ್ಟು ದೊಡ್ಡ ಆಂದೋಲನ ಈ ಹಿಂದೆ ಯಾವಾಗಲೂ ಕೂಡ ಆಗಿರಲಿಲ್ಲ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರತಿ ದಿವಸವೂ ಕೂಡ ನಾನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳೊಂದಿಗೆ ಸಂಪರ್ಕದಲ್ಲಿ ಇಟ್ಕೊಂಡು ನನಗೆ ಯಾವತ್ತು ಸಾಧ್ಯ ಆಗುತ್ತೋ ಅಂತ ದಿವಸಗಳಲ್ಲಿ ನಾನು ಕೂಡ ಕ್ಷೇತ್ರ ಭೇಟಿಯನ್ನ ಮಾಡಿ ಹೇಳ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಬಹಳ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಆಯಿತು. ಹಳ್ಳಿ ಹಳ್ಳಿಗೆ ಹೋದ್ರೆ ಜನ ಬರ್ತಾ ಇದ್ರು, ಅವ್ರನ್ನ ಕುರಿತು ಮಾತನಾಡ್ತಾ ಇದ್ರು. ಇವತ್ತು ಏನು ಸಮಸ್ಯೆಗಳಿದಾವೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಕುರಿತು ನಮ್ಮ ವಿಜ್ಞಾನಿಗಳು ಬಹಳ ಸೊಗಸಾಗಿ ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಾವು ಏನನ್ನ ಬೆಳೀತಾ ಇದ್ದೇವೋ ಅದರ ಖರ್ಚು ಕಡಿಮೆ ಆಗಬೇಕು, ಬೆಳೆಯುವಂತಹ ರೈತನ ಆದಾಯ ಏನಿದೆಯೋ ಅದು ಹೆಚ್ಚಾಗಬೇಕು, ಆ ಕಾರಣಕ್ಕಾಗಿ ಮಾಡಿದಂತಹ ಒಂದು ಅಭಿಯಾನ. ನಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ತಾಂತ್ರಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರು ಪೂರ್ವ ಮುಂಗಾರಿನ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನಮ್ಮ ಕೃಷಿ ಚಟುವಟಿಕೆಗಳು ಹೆಂಗಾಗಿದೆ ಅಂತ ಹೇಳಿದ್ರೆ ಎಲ್ಲಾನು ಕೂಡ ಒಂದು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು. ಮುಂದಿನ ವಾರ ಬಿತ್ತನೆ ಮಾಡಬೇಕು ಅಂದ್ರೆ ನಮ್ಮ ತಯಾರಿಗಳು ಏನೇ ಇರೋದಿಲ್ಲ ಅಲ್ವರ. ಮೊದಲೆಲ್ಲ ಹೆಂಗ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಮುಂದಿನ ವರ್ಷ ಯಾವ ಬೆಳೆ ಬೆಳಿಬೇಕು, ನಾನು ಬೀಜ ಎಲ್ಲಿಂದ ತರಬೇಕು, ಬೀಜ ನಾನೇ ಮಾಡ್ಕೋಬೇಕಾ ಇಲ್ಲ ನೆಂಟತ್ರ ಇಸ್ಕೊಂಬರ್ಬೇಕಾ ಅಂತ ಹೇಳಿ ಅಲ್ಲಿಂದ ತಯಾರಿ ಸ್ಟಾರ್ಟ್ ಆಗೋದು. ಮುಂದಿನ ವರ್ಷ ಏನ್ ಮಾಡ್ಬೇಕು ಅನ್ನೋದನ್ನ ಈ ವರ್ಷನೇ ನಾವು ಪ್ಲಾನ್ ಮಾಡ್ತಿದ್ವಿ. ಇವಾಗ ಯಾವ ಮಟ್ಟಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ನಾಳೆ ಬಿತ್ತನೆ ಮಾಡ್ಬೇಕು ಅಂದ್ರೆ ಇವತ್ತು ಬೀಜ ಹುಡ್ಕೊಂಡು ಹೋಗ್ತಿವಿ, ಇವತ್ತು ಗೊಬ್ಬರಗಳನ್ನ ಹುಡ್ಕೊಂಡು ಹೋಗ್ತಿವಿ. ರೈತರಾಗಿ ನಾವು ತಕ್ಷಣಕ್ಕೆ ಸಿಗ್ತಕ್ಕಂಥದ್ದನ್ನ ನೋಡಿದ್ರೆ ನಮ್ಗೆ ಕೃಷಿಲಿ ಯಾವಾಗ್ಲೂ ಆಗ್ತಕ್ಕಂಥದ್ದು ಒಂದು ಲಾಸ್ ಅಂತಕ್ಕಂಥದ್ದು. ತಯಾರಿ ಬೇಕು. ನಮ್ಮ ಜಮೀನಿನ ಬೆಲೆ ಏನು ಅಂತ ಹೇಳಿ ನಮಗೆ ಗೊತ್ತಿದೆ. ಆ ಜಮೀನಿನ ಬೆಲೆನ ನಾವು ತೂಗ್ಸೋದಾದ್ರೆ 2 ಎಕರೆ ಜಮೀನಿನ ನಾವೆಲ್ಲ ಕೋಟ್ಯಾಧೀಶರು ಅಂತ ತಾನೆ. 1 ಕೋಟಿ ರೂಪಾಯಿನ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಯೋಚನೆ ಮಾಡ್ಬೇಕು ಅಲ್ವರ. ಸೊ ಆ ಒಂದು ಕಾರಣಕ್ಕೆ ಪೂರ್ವ ಮುಂಗಾರು ಸಿದ್ಧತೆ ಅಂತಕ್ಕಂಥದ್ದು ಬಹಳ ಬಹುಮುಖ್ಯ. ಹಾಸನದ ನಬಾರ್ಡ್ನ ಸಹಾಯಕ ಮಹಾಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರು ಕೃಷಿಕರನ್ನ ಉದ್ದೇಶಿಸಿ ಮಾತನಾಡಿದರು. ನಬಾರ್ಡ್ನಿಂದ ದೊರೆಯುವ ವಿವಿಧ ಸೇವಾ ಸೌಲಭ್ಯಗಳ ಕುರಿತು ಅವರು ಮಾಹಿತಿಯನ್ನ ನೀಡಿದರು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು, ಕೃಷಿಯ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಪಡಿಸೋದಕ್ಕೆ AIF ಅಂತ ಒಂದು ಸ್ಕೀಮ್ ಇದೆ. ಇದರಲ್ಲಿ ಲೋನ್ ತಗೊಂಡವ್ರಿಗೆ 3 ವರ್ಷದ ಕಾಲ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಹ ಸಿಗುತ್ತೆ. ಇದಾದ ನಂತರ AMI ಮಾರುಕಟ್ಟೆ ಸೌಲಭ್ಯವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅಂತಲೂ ಸಹ ಒಂದು ಲೋನ್ ಇದೆ. ಈ ಲೋನ್ಗೆ ನಿಮ್ಗೆ ಹೆಂಗಸರು ಇದನ್ನು ತಗೊಂಡ್ರೆ ಬೆನಿಫಿಷಿಯರಿಸ್ಗೆ ಅವರಿಗೆ 33.3% ಮತ್ತೆ SC/ST ಸಹ 33.3% ಸಬ್ಸಿಡಿ ಸಿಗುತ್ತೆ. ಮತ್ತೆ ಮೇಲ್ ಅಂಡ್ ಅದರ್ ಕ್ಯಾಟಗರಿ ಅವರಿಗೆ 25% ಸಬ್ಸಿಡಿ ಸಿಗುತ್ತೆ. ಇದಲ್ಲದೆ ಗೃಹ ಜ್ಯೋತಿ ಯೋಜನೆ ಅಂತ ಒಂದಿದೆ. ಇದರಲ್ಲಿ ಸೋಲಾರ್ ಶಕ್ತಿಯನ್ನು ಅಳವಡಿಸಿಕೊಂಡು ನಿಮ್ಮ ಮನೆಯ ಮೇಲೆ ನೀವು ಸೋಲಾರ್ ದೀಪವನ್ನ ಅಳವಡಿಸಿಕೊಳ್ಳೋದಕ್ಕೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಇದನ್ನ ಎಲ್ಲರೂ ದಯವಿಟ್ಟು ಬಳಸ್ಕೊಳ್ಳಿ. ಇದಾದ ನಂತರ ನೀವೇ ಸ್ವಂತ ಉದ್ದಿಮೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅನ್ನೋ ಒಂದು ಲೋನ್ ಅನ್ನ ನಿಮ್ಗೆ ಕೊಡ್ತಾ ಇದೆ. ಇದರಲ್ಲೂ ಸಹ ಮಹಿಳೆಯರಿಗೆ ಮತ್ತು SC/ST 33.3% ಸಬ್ಸಿಡಿ ಸಿಗುತ್ತೆ. ಆಮೇಲೆ ಪುರುಷ ವರ್ಗದವರಿಗೆ 25% ಸಬ್ಸಿಡಿ ಸಿಗುತ್ತೆ. ನೀವೆಲ್ಲ ಇದರ ಲಾಭವನ್ನ ಪಡ್ಕೊಂಡು ಸ್ವಂತ ಉದ್ದಿಮೆದಾರರಾಗಿ ಬೆಳಿಬೇಕು. ಇನ್ನೊಬ್ಬರಿಗೆ ನೀವು ಕೆಲಸ ಕೊಡುವಂತ ಉದ್ದಿಮೆದಾರರಾಗಿ ಬೆಳಿಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸಮಾರಂಭದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 600ಕ್ಕೂ ಅಧಿಕ ಕೃಷಿಕರು ಭಾಗವಹಿಸಿ ಮಾಹಿತಿಯನ್ನ ಮಾಡಿಕೊಂಡರು. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಹಿರಿಯ ವಿಜ್ಞಾನಿ ಡಾ ಎಂ ಶಿವಶಂಕರ್ ಅವರ ಸ್ವಾಗತ ಭಾಷಣದೊಂದಿಗೆ ಆರಂಭವಾದ ಸಮಾರಂಭವನ್ನು ತೋಟಗಾರಿಕೆ ವಿಜ್ಞಾನಿ ಡಾ ಎನ್ ಪಲ್ಲವಿ